ಕಡಿಮೆ ಮಾಡಲಿಕ್ಕೆ ಈ ಒಂದು ಕಾಂಪೋಸ್ಟ್ ಗೊಬ್ಬರಗಳು ಸಹಾಯ ಆಗುತ್ತೆ. ರಾಸಾಯನಿಕ ಗೊಬ್ಬರ ಬಳಸೋದನ್ನು ಕಡಿಮೆ ಮಾಡ್ಬೇಕಂದ್ರೆ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ನಾವು ಬಳಸಿದಾಗ ಮಾತ್ರ ರಾಸಾಯನಿಕ ಗೊಬ್ಬರದ ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು. ಸಾವಯವ ಗೊಬ್ಬರದಿಂದ ಹೆಚ್ಚಿನ ಕೃಷಿ ಬೆಳೆಗಳನ್ನು ಬೆಳೀಲಿಕ್ಕೆ ನಮ್ಮ ರೈತರು ಮುಂದಾಗಬೇಕು. ಇದುವರೆಗೆ ಚಂದ್ರಕಾಂತ್ ಕಾಲಿಬಾವಿ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳೋಣ ವಿವಿಧ ಗಾಯಕರ ಸ್ವರಗಳಲ್ಲಿರುವಂತಹ ರೈತ ಗೀತೆಗಳನ್ನ. ಎಲ್ಲೆಲ್ಲೋ ಬೆಳೆಯುವೆ ಕುಬಾ, ಇರಲಿ ಬಂಜರು ನೆಲದಿಬ್ಬ, ಇರಲಿ ಬಂಜರು ನೆಲದಿಬ್ಬ, ಇರಲಿ ಬಂಜರು ನೆಲದಿಬ್ಬ, ಸುಬಾ ಸುಬಾ ನಿನ್ನ ಮಹಿಮೆಗೆ ಅನ್ನಲೇ, ಅಬ್ಬಬ್ಬ ಅಬ್ಬಬ್ಬ, ಸುಮರುಬಾ ಸುಮರುಬಾ ನಿನ್ನ ಮಹಿಮೆಗೆ ಅನ್ನಲೇ, ಅಬ್ಬಬ್ಬ ಅಬ್ಬಬ್ಬ. ಬಾಳು ರಬ್ಬ ಸವಿಯುವನ ಕಾಸಿ ಕಬ್ಬ, ಸವಿಯುವನ ಕಾಸಿ ಕಬ್ಬ, ಸವಿಯುವನ ಕಾಸಿ ಕಬ್ಬ, ಸಿಮರುಬಾ ಸಿಮರುಬಾ ನಿನ್ನ ಮಹಿಮೆಗೆ ಅನ್ನಲೇ, ಅಬ್ಬಬ್ಬ ಅಬ್ಬಬ್ಬ, ಸಿಮರುಬಾ ಸಿಮರುಬಾ ನಿನ್ನ ಮಹಿಮೆಗೆ ಅನ್ನಲೇ, ಅಬ್ಬಬ್ಬ ಅಬ್ಬಬ್ಬ. ಅದಕ್ಕೆ ಬೇಡುವೆ ಇಲ್ಲಿರುವ, ಅದಕ್ಕೆ ಬೇಡುವೆ ಇಲ್ಲಿರುವ, ಅದಕ್ಕೆ ಬೇಡುವೆ ಇಲ್ಲಿರುವ, ಸಿಮರುಬಾ ಸಿಮರುಬಾ ನಿನ್ನ ಮಹಿಮೆಗೆ ಅನ್ನಲೇ, ಅಬ್ಬಬ್ಬ ಅಬ್ಬಬ್ಬ, ಸಿಮರುಬಾ ಸಿಮರುಬಾ ನಿನ್ನ ಮಹಿಮೆಗೆ ಅನ್ನಲೇ, ಅಬ್ಬಬ್ಬ ಅಬ್ಬಬ್ಬ. ಹೋರಾಟಕ್ಕೆ ನೀನು ಸಿದ್ಧ, ಬಡತನ ಓಡಿ ಸೇನಾ ಬದ್ಧ, ಔಷಧ ಓಟಕ್ಕೆ ನೀನು ಸಿದ್ಧ, ಬಡತನ ಓಡಿ ಸೇನಾ ಬದ್ಧ, ಬಡತನ ಓಡಿ ಸೇನಾ ಬದ್ಧ, ಬಡತನ ಓಡಿ ಸೇನಾ ಬದ್ಧ, ಸೌರುಬ ಸೌರುಬ ನಿನ್ನ ಮಹಿಮೆಗೆ ಅನ್ನಲೆ, ಅಬ್ಬಬ್ಬ ಅಬ್ಬಬ್ಬ ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೆ, ಅಬ್ಬಬ್ಬ ಅಬ್ಬಬ್ಬ ಸಿಮರುಬ ಸಿಮರುಬ ನಿನ್ನ ನಂಬಿರವರಿಗೆ, ನಿಜಹಬ್ಬ ನಿಜಹಬ್ಬ ನಿಜಹಬ್ಬ ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೆ, ಅಬ್ಬಬ್ಬ ಅದನ್ನುಳಿಸಲು